ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ಐಎಸ್ಐ ಗುರುತಿನ ಬಿಸಿಐ ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕಾರ್ಯಕ್ರಮ ಕೃಷಿ ಸಿರಿ. ಕರೆ ಮಾಡಲು ದೂರವಾಣಿ ಸಂಖ್ಯೆ 2286661, ಎಸ್ಟಿಡಿ ಸಂಖ್ಯೆ 08272. ಕೇಳಿ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕಾರ್ಯಕ್ರಮ ಕೃಷಿ ಸಿರಿ. ರೈತ ಬಾಂಧವರೇ, ಕೇಳುಗರೆ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಹಾಗೆ ಅನುಭವಿಗಳೊಡನೆ ನೇರ ಸಂವಾದ. ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ, ಹಾಗೆ ನಿಮ್ಮಲ್ಲಿರುವ ವಿಶೇಷ ಅಂಶಗಳನ್ನು ನಮ್ಮೊಡನೆ ಹಂಚಿಕೊಳ್ಬಹುದು. ನಿಮ್ಮ ಕೃಷಿಯಲ್ಲಿ ಹೇಗೆ ಸಾಗಿದಿರಿ? ಮಹಿಳೆಯರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಬಹುದು. 08272 2286661 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಕೇಳುಗರೆ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಮಡಿಕೇರಿ ಆಕಾಶವಾಣಿಯಿಂದ. ಸಂಪರ್ಕ ಮಾಡ್ತಾ ಇದ್ದೀರಿ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಮಾತಾಡಿ ಹೇಳಿ, ಯಾರು ತಾವು? ಹಲೋ. ಹಾ, ತಮ್ಮ ಹೆಸರು? ನನ್ನ ಹೆಸರು ಕುಮಾರೇಶ್ ಅಂತ. ಹೆಸರೇನಂದ್ರಿ? ಕುಮಾರೇಶ್. ಕುವರೇಶ್? ಎಲ್ಲಿಂದ ಕುವರೇಶ್? ಗೋಣ್ಯಪ್ಪ, ಕಳತ್ಮಾಡ. ಏನ್ ಮಾಡ್ತೀರಿ ಕುವರೇಶ್? ನಾವು ಬಿ ಎ ಓದ್ಬಿಟ್ಟು ಹಿಂಗೆ ಕೆಪಿಎಸ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀವಿ. ಹೌದಾ? ಬಿ ಎ ಎಲ್ ಮುಗಿಸಿದ್ರಿ? ಬಿ ಎ ಎಲ್ ಮುಗಿಸಿದ್ರಿ? ಬಿ ಎ ಕಾರಿ ಕಾಲೇಜ್ ಗೋಣ್ಯಪ್ಪ. ಹೌದಾ? ಕೃಷಿ ಕುಟುಂಬನ ನಿಮ್ದು? ಕೃಷಿ ಕುಟುಂಬ ಅಲ್ವಾ? ಕೆ ಎಸ್ ಎಕ್ಸಾಮ್ ನಲ್ಲಿನೂ ಪರೀಕ್ಷೆಯಲ್ಲಿನೂ ಕೃಷಿ ಸಂಬಂಧಪಟ್ಟಂತೆ ಏನು ಪ್ರಶ್ನೆಗಳು ಇರ್ತವೆ ಅಲ್ವಾ? ಹೌದು. ಸುಮಾರು ಎಷ್ಟು ಪ್ರಶ್ನೆಗಳು ಇರ್ಬೋದು ಅಂತ ಅನ್ಕೊಂಡಿದಿರಿ? ಐ ಎ ಎಸ್ ನಲ್ಲೂ ಇರುತ್ತೆ, ಕೆ ಎಸ್ ನಲ್ಲಿ ಇರುತ್ತೆ. ಅಲ್ವಾ? ಹಾ, ನೋಡ್ಕೊಂಡಿದಿರಿ ಅಲ್ವಾ? ಮಾಡೆಲ್ ಕ್ವಶನ್ ಪೇಪರ್ಸ್ ಗಮನಿಸಿದಿರಿ ಅಲ್ವಾ? ಹೌದು ಹೌದು. ನಿಮಗೆ ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೇಳ್ಬೋದೇನೋ, ಅಥವಾ ಸ್ವಲ್ಪ ಭಿನ್ನವಾದ ಪ್ರಶ್ನೆ ನಿಮಗೆ. ಅಡಿಕೆ ನೋಡಿದಿರಿ ಅಲ್ವಾ? ಅಡಿಕೆ ನೋಡಿದಿರಿ ಅಲ್ವಾ? ಹೌದು. ಅಡಿಕೆ ಒಂದು ಮರ ಅಲ್ವಾ? ಹೌದು. ಅಡಿಕೆಯ ಏನು ಬೀಜಗಳನ್ನ ಬಳಕೆ ಮಾಡಿಕೊಂಡು ಸಸಿಯನ್ನ ಬೆಳೆಸೋದು ಅಲ್ವಾ? ಹೌದು. ಆ ಬೀಜಗಳು ಎಷ್ಟು ದಿನಗಳಲ್ಲಿ ಮೊಳಕೆ ಆಗ್ತವೆ ಅಂತ ಹೇಳ್ಬೋದಾ? ಹತ್ತತ್ತರ ಇದ್ರಿ, ಸರಿಯಾಗಿದ್ದೀರಿ, ಹತ್ತತ್ತರ ಬಂದಿದ್ರಿ. 45-60 ದಿನಗಳಲ್ಲಿ ಮೊಳಕೆ ಆಗ್ತದೆ. ಹಾಕಿ ನೋಡಿದ್ರಾ ಅಥವಾ ಒಂದು ಅಂದಾಜಿನಲ್ಲಿ ಹೇಳಿದ್ರಾ? ಅದೇ ಗಮನಿಸಿದ್ರಿ ಎಷ್ಟು ದಿನ ಅಲ್ವಾ? ಹೋ, ಅಡಿಕೆ ಬೆಳೆದಿದ್ದೀರಿ ಅಲ್ವಾ? ಹೌದು. ಹಸಿ ಅಡಿಕೆನ ಕೊಟ್ಬಿಡ್ತೀರಾ? ಎಷ್ಟು ಮರಗಳಿದಾವೆ? ಮರಗಳೊಂದು 500 ಮರ ಇದೆ. ಓಹೋ, 500 ಮರ. ಅಪ್ಪ ಅಮ್ಮ ಎಲ್ಲ ನೋಡ್ಕೊಂತಾರ? ಅಪ್ಪ ಅಮ್ಮ ನೋಡ್ಕೊಂತಾರೆ. ಎಷ್ಟು ಎಕರೆ ತೋಟ ಇದೆ? ತೋಟ ಒಂದು 5 ಎಕರೆ ಇದೆ. 5 ಎಕರೆ. 5 ಎಕರೆಯಲ್ಲಿ ಅಡಿಕೆನು ಇದೆ, ಆಮೇಲೆ ಕಾಫಿ, ಕಾಳುಮೆಣಸು, ಮತ್ತಿನೇನಿದೆ? ಒಳ್ಳೆಮೆಣಸು, ಏಲಕ್ಕಿ ಎಲ್ಲ ಮಿಶ್ರಗಳೇ. ಓಹೋ, ಏಲಕ್ಕಿ ಎಷ್ಟಿದೆ? ಏಲಕ್ಕಿ ಅಂದ್ರೆ 20-30 ಬಿಡವೆ. ಹೌದಾ? ಅಡಿಕೆನೆ ಹೆಚ್ಚಿದೆ, ಮತ್ತೆ ಕಾಳು, ಕಾಳುಮೆಣಸು, ಕಾಫಿ ಪ್ರಮುಖವಾದ ಬೆಳೆ. ಹೌದು. ಬಾಳೆ, ಆಮೇಲೆ ಕಿತ್ತಳೆ ಇದನ್ನು ಇರ್ಬೇಕಾನೋ ಅಲ್ವಾ? ಕಿತ್ತಳೆ ಇದೆ, ಕಿತ್ತಳೆ ಮಧ್ಯೆ ಮಧ್ಯೆ ಹಾಕ್ತೀವಿ ತೋಟ ಮಧ್ಯೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಕಾಯಿಲೆ ಎಲ್ಲ ಒಂದು ಬೇವು ಬಂದು ಬೀಳ್ತಾ ಇರ್ತದೆ. ದನಕರುಗಳು ಸಾಕೊಂಡಿದ್ರಾ? ದನಕರು ಈಗಿಲ್ಲ, ಮೊದ್ಲಿತ್ತು, ಇವಾಗ ಬಿಟ್ಟು ನೈಟ್ ಆಗಿಲ್ಲ ಅಂತ ಹೇಳಿ. ಓಕೆ ಕುರೇಶ್, ನಿಮ್ಮ ಸಂಖ್ಯೆನ ಹೇಳ್ಬೋದಾ? ನಮಸ್ತೆ ಸರ್. ಮೊಬೈಲ್ ನಂಬರ್ 6364 6364 0273 0273 77 77. ಓಕೆ, ಧನ್ಯವಾದ, ಒಳ್ಳೇದಾಗ್ಲಿ, ಚೆನ್ನಾಗೆ ಪರೀಕ್ಷೆಗೆ ತಯಾರಿ ನಡೆಸ್ಕೊಳ್ಳಿ, ಯಶಸ್ವಿಯಾಗಿ ಬರೀರಿ. ಒಳ್ಳೇದು, ನಮಸ್ಕಾರ. ನಮಸ್ಕಾರ ಕೇಳಿದ್ರೆ ನೋಡಿ, ನಾವು ಅನ್ಕೋಬಹುದು ಉತ್ತರ ಅಷ್ಟು ಸುಲಭವಾಗಿ ಸಿಗ್ಲಿಕ್ಕಿಲ್ಲ ಅಂತ ಅನ್ಕೊಂಡು, ಆದ್ರೆ ಯುವಕರಲ್ಲೂ ಮಕ್ಕಳಲ್ಲೂ ಹಿರಿಯರಲ್ಲೂ ಒಂದು ಅಂದಾಜು ಉತ್ತರ ಸಿಕ್ಕೇ ಸಿಗುತ್ತೆ. ಆ ಕೃಷಿಯ ನಂಟು ಹಾಗೆ ಮಾಡಿಬಿಡುತ್ತೆ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ಹಾ, ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಿದ್ದೀರಿ? ಕೇಳ್ತಾ ಇದೆ ಸ್ವಾಮಿ? ಇಲ್ಲ, ನಿಮ್ಮ ಮಾತು ಕೇಳ್ತಾ ಇಲ್ಲ ನಮಗೆ. ಮುಂದಿನ ಕರೆಗೆ ಹೋಗ್ತಾ ಇದೀವಿ. ಕೇಳಿದ್ರೆ ನೀವು ಮಾತಾಡುವಾಗ ರೇಡಿಯೋ ಸದ್ದು ಕಡಿಮೆ ಮಾಡ್ಕೊಳ್ಳಿ, ರೇಡಿಯೋದಿಂದ ಸ್ವಲ್ಪ ದೂರ ಬಂದ್ಬಿಡಿ. ನಿಮ್ಮ ಧ್ವನಿ ರೇಡಿಯೋದಲ್ಲೂ ಬರುತ್ತೆ, ಹಾಗೆ ನಾವು ನೀವು ಮಾತಾಡುವಾಗ ಧ್ವನಿ ಪ್ರತಿಧ್ವನಿಸೋದಿಲ್ಲ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಕೊಡಗು ಜಿಲ್ಲೆಯಲ್ಲದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ಕೃಷಿಕರು ಆಸಕ್ತರು ಕಾರ್ಯಕ್ರಮವನ್ನು ಆಲಿಸ್ತಾ ಇರ್ತೀರಿ. ಕೃಷಿ ರಂಗದಲ್ಲಿ ಬಿತ್ತರವಾಗುವ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ರೈತರೇ ಸಂಪರ್ಕ ಮಾಡಿದರೆ ಅನುಕೂಲ, ಅನುಭವಿಗಳು ಮಾತನಾಡ್ಬೋದು. ಮಹಿಳೆಯರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂದ್ಕೊಂಡು ನಾವು ವಿನಂತಿ ಮಾಡಿಕೊಳ್ತೀವಿ. ಪ್ರತಿ ಶುಕ್ರವಾರ ನಾರಿ ದಾರಿ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಪರಿಚಯ ಮಾಡಿಕೊಳ್ಳಿಕ್ಕೂ ನಮಗೊಂದು ದಾರಿ ಸಿಕ್ಕಂಗಾಗತ್ತೆ ಅಲ್ವಾ? ಬರುವ ಶುಕ್ರವಾರ ಆಲಿಸ್ಕೊಳ್ಳಿ. ಸೋಮವಾರಪೇಟೆ ತಾಲೂಕು ಕುಸುಬೂರು ಗ್ರಾಮದ ಚಂದ್ರಿಕಾ ಕುಮಾರ್ ಅವರು ಸೊಗಸಾಗಿ ತಾವು ಸಾಕಿರುವ 16 ಗೀರ್ ತಳಿ ಹಸುಗಳ ಬಗ್ಗೆ ಮಾತನಾಡಿದರೆ, ಕೊಡಗು ಜಿಲ್ಲೆಯಲ್ಲಿ ಗೀರ್ ತಳಿ ಹಸುಗಳನ್ನು ಸಾಕಿರೋರು ವಿರಳವೇ, ಆದರೆ ಅವರು ಎಷ್ಟು ಚೆನ್ನಾಗಿ ಸಾಕಿದರೆ, ಅವುಗಳ ವಿಶೇಷತೆ ಏನಂತ ಅಂದ್ಕೊಂಡು ಮಾತನಾಡಿದರೆ ನಾರಿ ದಾರಿ ಕಾರ್ಯಕ್ರಮದಲ್ಲಿ. ಕರೆ ರೇಡಿಯೋದಿಂದ ಸ್ವಲ್ಪ ಈ ಕಡೆ ಬರ್ತೀರಾ? ಕೇಳ್ತಾ ಇದೆಯಾ? ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ, ಆಮೇಲೆ ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ, ಸದ್ದು ಕಡಿಮೆ ಮಾಡಿಕೊಳ್ಳಿ, ಆಗ ನಾವು ನೀವು ಚೆನ್ನಾಗಿ ಮಾತಾಡ್ಬೋದು. ಕೇಳಿದ್ರೆ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಸಂಪರ್ಕ ಮಾಡಲಿಕ್ಕೆ ಹೊಸಬರಿಗೆ ಅವಕಾಶ ಕೊಡಿ, ಹಾಗೆ ಅನುಭವಿ ರೈತರು ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಬೋದು. 08272 2286 61 22 86 61 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಜನ ಕೃಷಿಯಲ್ಲಿ ಚೆನ್ನಾಗಿ ತೊಡಸ್ಕೊಂಡಿದ್ದೀರಿ, ಕಲ್ಯಾಣರಾಗಿದ್ದೀರಿ. ನಿಮ್ಮ ವಿಚಾರಗಳು ಇತರರಿಗೆ ವಿನಿಮಯ ಆದರೆ ಅನುಕೂಲ ಆಗ್ತದಲ್ವಾ? ಕರೆ ಯಾರದು? ನಮಸ್ಕಾರ, ಮಾತಾಡಿ. ಹಾ, ತಮ್ಮ ಹೆಸರು? ಹಲೋ. ಹಾ, ನಿಮ್ಮ ಹೆಸರು ಹೇಳಿ. ಕೆಂಚಪ್ಪ, ಕುಂಬಳನಾಳಿಂದ. ಕೆಂಚಪ್ಪನವ್ರೆ, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ಕಡಿಮೆ ಮಾಡಿ ಸರ್. ಹಾ ಹಾ, ಕೆಂಚಪ್ಪನವ್ರು. ಹಾ, ಕುಂಬಳದಾಳು ಕೆಂಚಪ್ಪನವರು. ಹಲೋ, ಕೇಳ್ತಾ ಇದೆಯಾ ಕೆಂಚಪ್ಪನವ್ರೆ? ಅದೇ, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ, ಅಥವಾ ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ. ಹಾ ಹಾ, ಕುಂಬಳದಾಳು ಗ್ರಾಮ ಯಾವ ತಾಲೂಕು ಹೇಳಿ? ಕುಂಬಳದಾಳು ಗ್ರಾಮ ಮಡಿಕೇರಿ ತಾಲೂಕು. ಹೌದು. ಮಡಿಕೇರಿಯಿಂದ ಎಷ್ಟು ದೂರ ಆಗುತ್ತೆ ಅಣ್ಣ? ಮಡಿಕೇರಿಯಿಂದ ನಮ್ಮ ಇಲ್ಲಿಗೆ 13 ಕಿಲೋಮೀಟರ್ ಆಗ್ತದೆ ಅಲ್ವಾ? ಕೆಂಚಪ್ಪನವರು ಮಲೆನಾಡು ಮೇಲೆ ಬಂದ್ರೆ ದೂರ ಆಗ್ತದೆ, ಇಲ್ಲಿ ಬಿಳಿಗೇರಿ ಮೇಲೆ ಬಂದ್ರೆ 13 ಕಿಲೋಮೀಟರ್. ಏನು ವಿಶೇಷ ತಮ್ದು? ವಿಶೇಷ ಕೃಷಿಕ ಸರ್ ನಾನು. ಅದೇ, ಎಷ್ಟು ಎಕರೆ ಜಮೀನ್ ಇದೆ, ತೋಟ ಇದೆ ಹೇಳಿ? ತೋಟ ಒಂದು 7 ಎಕರೆ ಇದೆ, ಕಾಫಿ ತೋಟ. ಮಿತ್ರ ಬೆಳೆ ಮತ್ತೆ ಗದ್ದೆ 1 ಎಕರೆ ಇದೆ. ಅದು ಟಿಲ್ಲರ್ ಲೂಡಿ ನಾಟಿ ಡ್ರಮ್ ಸೀಡ್ ಮಾಡಿದೀನಿ ಮೊನ್ನೆ. ಕೊಚ್ಚಿ ಹೋಗಿ ಪೂರಾ ಎರಡನೇ ಮಾಡಿದೆ. ಡ್ರಮ್ ಸೀಡರ್ ಹೋದ್ಸಾರಿನ ಮಾಡಿದ್ರೆ? ಹೌದ್ ಸರ್, ಮಾಡಿದೆ. ಅದು ಹಂಗೆ ಒಂದ್ಸತಿ ಮಾಡಿ ಕೊಚ್ಚಿ ಹೋಯ್ತು, ಪುನಃ ಎರಡನೇ ಮಾಡಿದೆ, ಚೆಂದ ಬಂತು. ಆದ್ರೂ ಬಿಡ್ಲಿಲ್ಲ? ಬಿಟ್ಟಿಲ್ಲ ಸರ್. ರೇಡಿಯೋ ಎಷ್ಟು ವರ್ಷದಿಂದ ಕೇಳ್ತಾ ಇದ್ರಿ? ತುಂಬಾ ವರ್ಷ ಆಯ್ತು ಕೇಳೋದು ಅಂದ್ರೆ, ಅದೇ ಹಚ್ಕೊಂಡಿಲ್ಲ. ಈಗ ಸಾಯಂಕಾಲ ಹೊತ್ತಿಗೆ ನಿಮ್ಮ ಪ್ರೋಗ್ರಾಮ್ ಬಂದ ಮೇಲೆ ಅಂತೂ ಬಿಡೋದಿಲ್ಲ, ಕೇಳ್ತಾ ಇರ್ತೀನಿ. ಬಟ್ ಅದೇ ಸುಮಾರೊಂದು 75 ದಿವಸದಿಂದ ಈಚೆ ಎಲ್ಲ ಕೇಳ್ತಾ ಇದ್ದೀನಿ ಅಲ್ವಾ? ಹೌದು. ರೇಡಿಯೋ ಸಂದರ್ಶನದಲ್ಲಿ ಎಷ್ಟು ಸಾರಿ ಭಾಗವಹಿಸಿದ್ರಿ? ಟ್ರೈ ಮಾಡಿದೆ, ಸಿಕ್ಕಿದೆ ಇದು ಅಲ್ವಾ? ನೋಡಿ ನೋಡಿ, ನಿಮ್ ಸಂಖ್ಯೆನ ಹೇಳ್ತೀರಾ? ನನ್ನ ಸಂಖ್ಯೆ 9444 999 7954 ದನಕರುಗಳು ಹಸುಗಳು ಎಷ್ಟಿದಾವಣ್ಣ? ಎರಡಿದ್ದಾವೆ ಸರ್. ಇದ್ದು ನಾಲ್ಕೈದು ಮಳೆಗಾಲ ಸಾಕಾಗುದಿಲ್ಲ, ಕೊಟ್ಟು ಬಿಟ್ಟ ಎರಡು. ಹೌದು. ಮನೇಲಿ ಎಷ್ಟು ಜನ ಇದ್ದೀರಿ? ಮನೇಲಿ ನಾನು, ನನ್ನ ಮಿಸ್ಸಸ್, ನನ್ನ ಮಗಳು. ಎಲ್ಲರೂ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದೀರಿ ಅಲ್ವಾ? ಸರ್, ಮಗಳು ಬೆಂಗಳೂರು ಡ್ಯೂಟಿ ಮಾಡ್ತಿದ್ದಾರೆ, ಬಟ್ ಮನೇಲಿ ವರ್ಕಿಂಗ್ ಇದೆಯಾ? ನಾವಿಬ್ರು ತೋಟ ಕೆಲಸ, ಗದ್ದೆ ಕೆಲಸ. ಹೌದು, ಮಾಡ್ಬೇಕು. ಒಳ್ಳೇದು ಒಳ್ಳೇದು. ಏಲಕ್ಕಿ ಪರಿಚಯ ಇದೆ ತಮಗೆ ಕೆಂಚಪ್ಪನವ್ರು ಅಲ್ವಾ? ಏಲಕ್ಕಿಯ ಪರಿಚಯ ಇದೆ ನಿಮ್ಗೆ? ಏಲಕ್ಕಿ ಪರಿಚಯ ಇದೆ. ಏಲಕ್ಕಿ ಮೊದ್ಲು ಚೆನ್ನಾಗಿತ್ತು ಸರ್, ಎಲ್ಲ ಕಟ್ಟೆ ಬಂದು ಹೋಯ್ತು. ಸ್ವಲ್ಪ ತೋಟ ಐತಿ. ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ ಅಥವಾ ರೇಡಿಯೋದಿಂದ ಸ್ವಲ್ಪ ಕಡೆ ಬರ್ತೀರಾ? ಅದು ನೀವು ಹತ್ರ ಹೋದಷ್ಟು ಪ್ರತಿಧ್ವನಿಸುತ್ತೆ ಅಲ್ವಾ? ಹೌದು ಹೌದು. ಏಲಕ್ಕಿ ಬಗ್ಗೆ ಒಂದ್ ಪ್ರಶ್ನೆ ಅಣ್ಣ. ಏಲಕ್ಕಿಯಲ್ಲಿ ಎಷ್ಟು ತಿಂಗಳ ಸಸಿಗಳನ್ನ ತೋಟದಲ್ಲಿ ನೆಡ್ಲಿಕ್ಕೆ ಬಳಸ್ಕೊಳ್ಬಹುದು ಅಂತ ಹೇಳ್ಬೋದಾ? ನೀವು ಸುಲಭವಾಗಿ ಉತ್ತರ ಹೇಳ್ತೀರಿ ಅಂತ ಅನ್ಕೊಂಡಿದೀವಿ. ಏಲಕ್ಕಿ ಗಿಡ ಎಷ್ಟು ತಿಂಗಳ ಸಸಿ ನೆಡಬಹುದು? ಹೌದು ಹೌದು. ಏಲಕ್ಕಿ ಗಿಡ ಸುಮಾರೊಂದು ಡಿಸೆಂಬರ್ ಬಿತ್ತನೆ ಮಾಡ್ತಾರೆ, ಮತ್ತೆ ಈ ಜೂನ್ ಜುಲೈಗೆ ನಾಟಿ ಮಾಡ್ತಾರೆ. ಅಂದ್ರೆ ಎಷ್ಟು ತಿಂಗಳ ಸಸಿಗಳು ಸೂಕ್ತ ಅಂತ ಅನ್ಕೊಂಡು ಹೇಳ್ಬೋದು? ತಾವು ಒಂದು 6-7 ತಿಂಗಳಲ್ಲಿ. ಇನ್ನೊಂದ್ ಸ್ವಲ್ಪ ಅವಧಿ ಮೀರಿದ್ರೆ ಒಳ್ಳೇದು. 8-10 ತಿಂಗಳಾದ್ರೆ ಒಳ್ಳೇದೆ. 10 ತಿಂಗಳಾದ್ರೆ ದೊಡ್ಡ ಗಿಡ ಬರ್ತದೆ. ಹೌದು. ಅಂದ್ರೆ ತೀರಾ ಸಣ್ಣ ಗಿಡ ಆದ್ರೆ ಕೆಲವೊಂದ್ಸಾರಿ ಸರಿಯಾಗಿ ಬೇರೆಗೆ ಅವಕಾಶ ಸಿಗ್ಲಿಲ್ಲ, ಆಮೇಲೆ ಬಿಸಿಲು ಅದಕ್ಕೆ ಬೀಳಲಿಲ್ಲ ಅಂದ್ರೆ ಹಂಗೆ ಹೋಗ್ಬಿಡುತ್ತೆ. ದೊಡ್ಡದಾದ್ರೆ ಬೇರು ಕಷ್ಟಪಟ್ಟು ಬಿಟ್ಟಾದ್ರೂ ಮೇಲೆದ್ ಬಿಡುತ್ತೆ. ಇಲ್ಲ ಬಿಡಬಾರ್ದು ಬಿಡಬಾರ್ದು. ಅದು ಏನಂದ್ರೆ ಈಗೊಂದು 25 ಗಿಡ ನೆಟ್ಟಿದ್ದೀನಿ. ಎಲ್ಲೆಲ್ಲ ಅವಕಾಶ ಆಗುತ್ತೋ ಈಗ ಬೆಳೆಯಬಾರದ ಜಾಗದಲ್ಲಿ ಬೆಳಿಲಿಕ್ಕೆ ಹೋದ್ರೆ ಕಷ್ಟ ಆಗ್ಬೋದು, ಬೆಳೆಯೋ ಜಾಗದಲ್ಲಿ ಬೆಳೆದ್ರೆ ತಪ್ಪೇನಿಲ್ಲ ಅಲ್ವಾ? ಅಲ್ಲ, ಇಲ್ಲಿ ಬೆಳೆಯೋದು ತಪ್ಪಿಲ್ಲ, ಬಟ್ ಏಲಕ್ಕಿ ಇರೋ ಮರ ಕಡೆ ಎಲ್ಲ ಕಾಪಿ ಮಾಡಕ್ಕೆ ಎಲ್ಲ ಬೆಳೆಯಾಗ್ಬಿಡ್ತು. ನೋಡಿ ನೋಡಿ, ಅದೇ ನಮ್ಮಿಂದ ಅನಾನುಕೂಲ ಆಯ್ತಲ್ವಾ? ಅದೇ ಅದೇ. ಹೌದು. ಭತ್ತನು ಬೆಳ್ಕೊಂತೀರಿ, ಮತ್ತೆ ಕಾಫಿ ಕಾಳುಮೆಣಸು ತೋಟನೂ ಇದೆ ಅಲ್ವಾ? ಹೌದು. ಇನ್ನೊಂದ್ಸಾರಿ ನಿಮ್ ಜೊತೆಗೆ ವಿವರವಾಗಿ ಮಾತಾಡೋಣ, ಒಂದು ಕಾರ್ಯಕ್ರಮ ರೂಪಿಸೋಣ. ಧನ್ಯವಾದ ಕೆಂಚಪ್ಪನವರು. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ ನೋಡಿ, ಎಷ್ಟೋ ಜನ ಸಂಪರ್ಕ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ನಮ್ಮ ನಿರಂತರವಾಗಿ ಸಂಪರ್ಕ ಮಾಡೋರು ಈ ರೀತಿ ವಿರಾಮ ಕೊಟ್ಟಿದ್ರಿ, ಸಹಕರಿಸಿದ್ರಿ, ನಾವು ಸಂತೋಷಪಟ್ಟಿದ್ವಿ. ಮುಂದಿನ ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ. ತಮ್ಮ ಹೆಸರು ಹೇಳಿ. ಹಲೋ. ತಮ್ಮ ಹೆಸರು ಹೇಳಿ ಅಮ್ಮ. ನಿಮ್ಮ ಹೆಸರು ಹೇಳಿ. ನಾವು ಬೆಟ್ಟದೂರಿಂದ ಸರ್. ತಮ್ಮ ಹೆಸರು ದೇವಕಿ ಅಂತ, ದೇವಿ ಪ್ರಕಾಶ್ ದೇವಕಿ ಅಂತ. ದೇವಕಿ ಅವರು ಬೆಟ್ಟದೂರು. ಬೆಟ್ಟತ್ತೂರು ಮದೆನಾಡು. ಬೆಟ್ಟತ್ತೂರು. ಬೆಟ್ಟತ್ತೂರು ಮದೆನಾಡು. ಯಾವ ತಾಲೂಕ್ ಅನ್ನೋದು ಹೇಳಿ ಅಮ್ಮ. ಯಾವ ತಾಲೂಕ್ ಅನ್ನೋದು ನಮ್ಮ ಜನಗಳಿಗೆ ಗೊತ್ತಾಗ್ಲಿ ಹೇಳಿ. ಮಡಿಕೇರಿ ತಾಲೂಕು ಸರ್. ಹೌದು. ಮಡಿಕೇರಿಯಿಂದ ಎಷ್ಟು ದೂರ ಆಗುತ್ತೆ ತಾಯಿ? ಮಡಿಕೇರಿಯಿಂದ ಒಂದು 16 ಕಿಲೋಮೀಟರ್ ಆಗುತ್ತೆ ಅಲ್ವಾ? ತಾವು ಆಸಕ್ತಿಯಿಂದ ರೇಡಿಯೋ ಕೇಳ್ಕೊಂಡು? ಹೌದು ಸರ್, ಪಕ್ಕದಿಂದ ರೇಡಿಯೋ ಕೇಳ್ತಾ ಇದ್ದೀವಿ. ಹೌದು. ಈಗ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿರೋದು ಒಂಥರ ಖುಷಿ ಆಗಿದೆ ಅಲ್ವಾ? ಹೆದರಿಕೆ ಬೇಡಿ, ಹೆದರಿಕೆ ಅನ್ನೋದಕ್ಕಿಂತ ಸಂತೋಷ. ಇದೇನು ಹೆದರಿಕೆ ಅನ್ನೋದೇನು, ನಿಮ್ಮ ಪ್ರಿಯವಾದ ಮಾಧ್ಯಮ ಇದು. ಅಪರೂಪಕ್ಕೆ ನಾವು ದನ ಸಾಕ್ತಿದ್ವಿ, ಹಂದಿ, ಮತ್ತೆ 4 ಎಕರೆ ಇದು ರೆಕಾರ್ಡ್ ಆದ ಜಾಗ ಇದೆ. ದನಕರುಗಳು ಎಷ್ಟಿದೆ ತಾಯಿ? 2 ಹಸು ಇದೆ, 2 ಕರು ಇದೆ. ಹಾಲು ಕರಿತಾ ಇದೀವಿ, ಹಾಲು ಕೊಡ್ತಾ ಇದೀವಿ ಸರ್ ಪಕ್ಕದ ಮನೆಯವರಿಗೆ. ಓಹೋ. ಆಮೇಲೆ ಹಂದಿಗಳು ಎಷ್ಟಿದಮ್ಮ? ಹಂದಿ ಒಂದು ದೊಡ್ಡದಿದೆ, ಒಂದು 80 ಕೆಜಿ ಆಗುವಷ್ಟು. ಮರಿಗಳು ಒಂದು ಕಡೆ ಜೊತೆಗೆ ಒಂದು ರೆಡಿ ಆಗ್ತಾ ಇರುತ್ತೆ. ಓ ಹಾಗೆ. 4 ಎಕರೆ ಕಾಫಿ ತೋಟ, ಮತ್ತೆ ಭತ್ತ ಬೆಳಿತೀರಾ? ಭತ್ತ ಸ್ವಲ್ಪ ಅಷ್ಟೇ, ನಮ್ಮ ಖರ್ಚಿಗೆ ತಕ್ಕ ಒಂದು 3 ಬಟ್ಟೆ ಅಂತ ಹೇಳ್ತೀವಿ ಅಷ್ಟೇ ಸರ್. ಇಲ್ಲಿ ಯಾರು ಮಾಡಲ್ಲ, ನಾವೇ ಮಾಡೋದು. ಹೌದ್ರ? ಎಲ್ಲ ಅಂದ್ರೆ ನಮ್ಮ ಈ ಕೇರಿಯಲ್ಲಿ ಕಡ್ಡೆದ ಕೇರಿ ಅಂತ ಇರುತ್ತೆ, ಅಲ್ಲಿ ನಾವೇ ಮಾಡೋದು, ಮತ್ತೆ ಯಾರು ಮಾಡಲ್ಲ, ಎಲ್ಲ ಸುರು ನಷ್ಟ ಆಗುತ್ತೆ ಅಂತ ಎಲ್ಲ ಹಡ್ಲು ಬಿಚ್ಚಿದ್ದಾರೆ ಸರ್. ನಿಮ್ಮ ಸಂಖ್ಯೆನ ಹೇಳ್ಬೋದು ತಾಯಿ? ಹೇಳಿ. 8 7 8 7 6 2 6 2 9 2 2 9 0 4 9 2 9 0 4 ಅಲ್ವಾ? ಮಳೆ ಇಲ್ಲಿ ಸರಿ ಕೇಳ್ತಾ ಇಲ್ಲ. ಅಲ್ಲ 9 2 9 9 0 4 ಅಲ್ವಾ? 7 6 2 9 2 9 0 4. ಓಕೆ, ಆಯ್ತು, ಬರ್ಕೊಂಡಿದ್ವಿ, ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಧನ್ಯವಾದಗಳು ಸರ್. ಅಲ್ಲ, ಧನ್ಯವಾದ ಹೇಳೋದ್ಕಿನ್ ಮುಂಚಿತವಾಗಿ ನಿಮ್ಗೆ ಒಂದು ಪ್ರಶ್ನೆ ಹೇಳಿ ಸರ್. ನಿಮ್ ಜೊತೆ ಮಾತಾಡ್ತಾ ಒಂದು ಪ್ರಶ್ನೆಗೆ ಉತ್ತರ ನಾವು ಬಯಸ್ತೀವಿ, ಪ್ರಯತ್ನ ಮಾಡಿ. ಅದೇ ಒಂದು ಚಿಟಿಕೆ, ಒಂದು ಚಿಟಿಕೆ ಸಾಸಿವೆ ಕಾಳು, ಒಂದ್ ಚಿಟಿಕೆ ಸಾಸಿವೆ ಕಾಳು ಹಿಂಗ ಇಟ್ಕೊಂಡ್ರೆ ನೋಡಿ ನೋಡಿ, ಅದೇ ಒಂದ್ ಚಿಟಿಕೆ ಎರಡು ಬೆರಳಲ್ಲಿ ಇಟ್ಕೊಂಡಾಗ ಎಷ್ಟು ಕಾಳು ಇರಬಹುದು ಅದರಲ್ಲಿ? ಒಂದು ಚಿಟಿಕೆ ಅಂದ್ರೆ ಎರಡು ಬೆರಳಲ್ಲಿ ಅಲ್ಲ, ಸೇರಲ್ಲ, ಒಂದ್ ಚಿಟಿಕೆ ಈಗ ಎರಡು ಬೆರಳಲ್ಲಿ ಇಟ್ಕೊಂಡು ಹಿಂಗ ಒಗ್ಗರಣೆ ಎರಡು ಬೆರಳಲ್ಲಿ ಹಾಕಿ. ಸರಿಯಾಗಿ ಹೇಳಿದ್ರಿ, 50 to 80 ಸರಿಯಾಗಿ ಹೇಳಿದ್ರಿ ನೋಡಿ. ಆದ್ರೂ ನೀವು ಎಣಿಸಿರ್ಲಿಕ್ಕಿಲ್ಲ, ನಾವೇ ಮಾಡ್ತೀವಿ ಸರ್ ಮನೆಯಲ್ಲಿ, ನಾನು ಎಲ್ಲ ತರಕಾರಿ ಸುತ್ತಮುತ್ತ ಎಲ್ಲ ಬೆಳೆಸ್ಕೊಳ್ತಿದ್ದೀನಿ. ಓಹೋ, ತುಂಬಾ. ಮತ್ತೆ ನನಗೆ 4 ಎಕರೆಯಲ್ಲಿ ಒಂದು 125 ಚೀಲಷ್ಟು ಖಾತೆ ಆಗುತ್ತೆ, ನಾವು ಗಂಡ ಹೆಂಡತಿ ಇಬ್ಬರೇ ಕುಯ್ಯೋದು ಸರ್. ಓಹೋ, ನೋಡಿ ನೋಡಿ, ಇಲ್ಲ ನಾವು ನಿಮ್ ಜೊತೆ ಮಾತಾಡ್ತೀವಿ ತಾಯಿ. ಧನ್ಯವಾದ, ಧನ್ಯವಾದ ಅಮ್ಮ, ನಮಸ್ಕಾರ ಅಮ್ಮ, ನಮಸ್ಕಾರ. ನೋಡಿ ಶ್ರೋತೃಗಳೇ, ದೇವಕಿಯವರು ಎಷ್ಟು ಉತ್ಸುಕತೆಯಿಂದ ಮಾತಾಡ್ತಾ ಇದ್ರು, ಎಷ್ಟು ಹುರುಪು. ಹಲೋ, ತಮ್ಮ ಹೆಸರು ಹೇಳಿ. ನಮಸ್ಕಾರ, ನಾನು ಸುರೇಶ್ ಅಂತ ಹೇಳ್ಬಿಟ್ಟು. ಸುರೇಶ್ ಅಣ್ಣ, ಎಲ್ಲಿಂದ ಸ್ವಾಮಿ? ಸರ್, ನಾನು ನಾಪಕರು. ಹಾ ಹಾ, ಏನ್ ಮಾಡ್ತಿದ್ರಿ ಸುರೇಶ್ ಅಣ್ಣ? ನಾನು ಚಾಲಕ ಸರ್, ಟ್ರ್ಯಾಕ್ಟರ್ ಚಾಲಕ. ಓಹೋ, ಟ್ರ್ಯಾಕ್ಟರ್ ಚಾಲಕನ? ಹೌದು ಹೌದು ಹೌದು. ಮತ್ತೆ ಕೃಷಿಕ? ಕೃಷಿಕ, ಕೃಷಿಕ ಅಂದ್ರೆ ನಮಗೆ ತೋಟ ಇದೆಲ್ಲ ಯಾವ್ದಿಲ್ಲ. ಹಾ ಹಾ, ಆದ್ರೆ ಕೆಲಸ ಮಾಡ್ತಾ ಇರ್ತೀವಿ, ಮತ್ತೆ ಬೇರೆಯವ್ರ ಗದ್ದೆ ಇದ್ರೆ ಗದ್ದೆನ ಮಾಡ್ತಾ ಇರ್ತೀವಿ ವರ್ಷಕ್ಕೊಂದ್ಸಲ. ಅಂದ್ರೆ ಟ್ರ್ಯಾಕ್ಟರ್ ಬೇರೆದನ್ನ ಓಡಿಸ್ತೀರಾ ಬೇರೆಯವ್ರದ್ದು? ಇಲ್ಲ ಸರ್, ನಮ್ದೇ ಟ್ರ್ಯಾಕ್ಟರ್. ಓಹೋ, ನೀವೇ ಟ್ರ್ಯಾಕ್ಟರ್ ತಗೊಂಡು ಬಾಡಿಗೆಗೆ ಬಳಸ್ಕೊಂತೀರಾ? ಹೌದು ಹೌದು ಹೌದು, ಟ್ರ್ಯಾಕ್ಟರ್ ಇದೆ, ಟಿಲ್ಲರ್ ಇದೆ. ಓಹೋ, ಜಮೀನ್ ಇಲ್ಲ? ಜಮೀನ್ ಇಲ್ಲ ಸರ್, ಮತ್ತೆ ಭತ್ತ ಬಡಿಯೋ ಮಿಷನ್ ಇದೆ, ಒಕ್ಕಲು ಮಿಷನ್. ಓಹೋ, ಸರಿನೇ. ಹಾಗೆ ದುಡಿಮೆ ಮಾಡ್ಕೊಂಡು, ಮತ್ತೆ ಎರಡು ಹಸು ಇದೆ ಮನೇಲಿ, ಮಿಸ್ಸಸ್ ಮನೇಲಿ ಇರ್ತಾರೆ, ಅದನ್ನ ನೋಡ್ಕೊಂಡು. ನೋಡಿ, ಜಮೀನ್ ಇಲ್ಲದಿದ್ರು ಹಸು ಇದಾವೆ. ಟ್ರ್ಯಾಕ್ಟರ್ 9 4 8 1 6 8 1 6 5 5 4 7. ನಿಮ್ಮ ಈ ಯಂತ್ರೋಪಕರಣಗಳ ಒಂದು ವಿಚಾರದಲ್ಲಿ ಏನೇನು ನೀವು ಸಾಗಿದಿರಿ ಅನ್ನೋದನ್ನ ಆಮೇಲೆ ನಿಮ್ ಜೊತೆ ಮಾತಾಡ್ತೀವಿ. ಇದಕ್ಕೆಲ್ಲ ಬಂಡವಾಳ 100,000 ರೂಪಾಯಿ ಹಾಕಿದಿರಿ ಅಲ್ವಾ? ಹೌದು ಹೌದು ಸರ್, ನಾನು ಮೂಲತಃ ಸಕ್ಕರೆಪುರದೇನು. ಹಾ ಹಾ, ಕೊಡಗಲ್ಲಿ ಬಂದು ತುಂಬಾ ವರ್ಷ ಇಲ್ಲೇ ರೈತ ಕೆಲಸ ದೇವರ ಕೆಲಸ ಮಾಡ್ಕೊಂಡು ತುಂಬಾ ವರ್ಷ ಇದ್ದೆ. ನೋಡಿ, ಕೊಡಗು ನಿಮ್ಗೆ ಆಶ್ರಯ ಕೊಟ್ಟಿದೆ, ಇಲ್ಲೇ ನೆಲೆಸಕ್ಕೆ ಅವಕಾಶ ಕೊಟ್ಟಿದೆ ಅಲ್ವಾ? ಹೌದು ಹೌದು ಹೌದು ಹೌದು. ಹಾಗೆ ನಾವು ಇಲ್ಲೇ ಇದ್ದೀವಿ, ಈಗ ಇಲ್ಲೇ ಇದ್ಕೊಂಡು ಈಗ ಹೀಗಾಗಿ ಒಂದು 15 ಸೆಂಟ್ ಜಾಗ ತಗೊಂಡು ಸಣ್ಣದಾಗಿ ಮನೆ ಮಾಡ್ಕೊಂಡಿದೀವಿ ಸರ್. ಅದೇ ಅದೇ ಅದೇ ಜೀವನ. ಯಾರಾದ್ರೂ ಗದ್ದೆ ಮಾಡುವಾಗಿದ್ರೆ ಅವ್ರು ಹೇಳ್ತಾರೆ, ಗದ್ದೆ ಮಾಡು, ಏನ್ ಕೊಡ್ಬೇಡ ಅಂತ ಹೇಳಿದ್ರೆ, ಅವಾಗ ನಾನು ಒಂದು 4 ಎಕರೆ 5 ಎಕರೆ ಗದ್ದೆ ಮಾಡ್ತೀನಿ. ಹಾ ಹಾ, ವೆರಿ ಗುಡ್ ವೆರಿ ಗುಡ್, ಒಳ್ಳೇದು, ಮಾತಾಡೋಣ ಆಮೇಲೆ. ಈಗ ಒಂದು ಒಂದು ಪ್ರಶ್ನೆ ಸುರೇಶ್ ಅಣ್ಣ ತಮ್ಗೆ. ಮೆಣಸಿನ್ಕಾಯಿ ನೀವು ನೋಡಿದಿರಿ, ಅದನ್ನ ಬಳಸ್ಕೊಂಡಿದಿರಿ ಅಲ್ವಾ? ಮೆಣಸಿನ್ಕಾಯಿ ನೋಡದಿರೋರು ಯಾರು ಅಲ್ವಾ? ಹೌದು, ಕೆಲವೊಬ್ಬರಂತೂ ಹಸಿ ಮೆಣಸಿನ್ಕಾಯಿನ ತಿನ್ಲಿಕ್ಕೆ ಬಹಳ ಆಸೆ ಪಡ್ತಾರೆ. ನೀವೇನಾದ್ರೂ ಹಸಿ ಮೆಣಸಿನ್ಕಾಯಿ ತಿಂತೀರಾ ಊಟದಲ್ಲಿ ಅಥವಾ ತಿಂಡಿಯಲ್ಲಿ? ಮಾಡ್ತೀವಿ ಸರ್, ಮಾಮೂಲು ತರಕಾರಿ ತರುವಾಗ ಮೆಣಸಿನ್ಕಾಯಿ ತಂದೆ ತರ್ತೀವಿ. ಅಲ್ಲ, ಹಸಿದ್ನೇ ನೇರವಾಗಿ ತಿನ್ನೋದು? ಇಲ್ಲ ಸರ್, ಹಾಗೆ ಮಾಡೋದಿಲ್ಲ. ಹಾಗೆ ಅಂದ್ರೆ ನಾವು ಮೊಸರಿಗೆ ಕಸ್ಟಮರ್ ತರ ಮಾಡಿ ಹಾಕ್ತೀವಿ. ಹೌದು, ಕರ್ನಾಟಕದ ಉತ್ತರ ಭಾಗಗಳಲ್ಲಿ ಹಸಿ ತಿನ್ನದೇ ಆಸೆ. ಹೌದು, ತುಂಬಾ ಜನ ಖಾರ ತಿನ್ನೋದು ಆಸೆ. ನಾವು ಖಾರ ತಿಂತೀವಿ, ನಾವು ಈ ಸಣ್ಣ ಮೆಣಸು ಅಂತ ಹೇಳ್ತೀವಿ. ನಿಜ ನಿಜ ನಿಜ, ಮೆಣಸಿನಕಾಯಿ ಮೆಣಸಿನಕಾಯಿನಲ್ಲಿ ಸಾಕಷ್ಟು ವೈವಿಧ್ಯತೆ ಇದೆ ಅಲ್ವಾ? ಹೌದು ಸರ್. ಹೌದು, ಈ ಮೆಣಸಿನಕಾಯಿಯ ತವರು ದೇಶ ಯಾವುದು ಅಂತ ಹೇಳ್ಬೋದಾ? ಅಲ್ಲ, ನಮ್ ದೇಶ ಅಂತ ಅಲ್ಲ, ನಮ್ ದೇಶದಲ್ಲಿ ಇದು ಹುಟ್ಟಿಲ್ಲ ಮೆಣಸಿನಕಾಯಿ. ಯಾವ ದೇಶದಲ್ಲಿ ಹುಟ್ಟಿ ನಮ್ ದೇಶಕ್ಕೆ ಬಂತು ಅಂತ ಹೇಳ್ಬೋದಾ? ಗೊತ್ತಿಲ್ಲ ಸರ್. ಓಹೋ, ನೆನಪಾಗ್ತಾ ಇಲ್ಲ ಅಲ್ವಾ? ನೋಡೋಣ ಮುಂದಿನ ಮುಂದಿನ ಕರೆ ಯಾರು ಹೇಳ್ತಾ ಏನು ಸಂಪರ್ಕ ಮಾಡ್ತಾರೆ ಯಾರು ಮಾತಾಡ್ತಾರೆ ನೋಡಿ ಆಗ ಉತ್ತರ ಹೇಳ್ತೀವಿ, ಕಾಯ್ತಾ ಇರ್ರಿ. ಧನ್ಯವಾದ, ನಮಸ್ಕಾರ. ನಮಸ್ಕಾರ ಕೇಳಿದ್ರೆ ನೋಡಿ ಕೃಷಿ ಸಮುದಾಯದಲ್ಲಿ ಎಷ್ಟು ವೈವಿಧ್ಯತೆ ಇದೆ. ಸುರೇಶ್ ಅವರು ತಮಗೆ ಜಮೀನಿಲ್ಲದಿದ್ರು ಯಂತ್ರೋಪಕರಣಗಳನ್ನ ಇಟ್ಕೊಂಡು ಜೀವನ ಮಾಡ್ತಿದ್ದಾರೆ, ಜಮೀನಿಲ್ಲದಿದ್ರು ಹಸುಗಳನ್ನ ಸಾಕೊಂಡಿದ್ದಾರೆ. ಒಂದು ರೀತಿ ವಿಶೇಷವೇ ಅಲ್ವಾ? ಅವರ ಸಂದರ್ಶನವನ್ನು ನಾವು ಮಾಡಿಬಿಟ್ಟು ಪ್ರಸಾರ ಮಾಡ್ತೀವಿ. ಮುಂದಿನ ಕರೆ ನೋಡೋಣ. ನಮಸ್ಕಾರ, ಮಾತಾಡಿ, ಹೇಳಿ. ಹಲೋ. ಹಾ, ತಮ್ಮ ಹೆಸರು? ಯಶೋಧ ಅಂತ. ಯಶೋಧಮ್ಮ, ಎಲ್ಲಿದ್ದ ತಾಯಿ? ಚೇರಂಬಾಣಿಯಿಂದ ಸರ್. ಬೈಮನ ಜ್ಯೋತಿಮಯ್ಯ ಅಂತ ನಾನು ಆಲ್ರೆಡಿ ಮಾತಾಡಿದೀನಿ ನಿಮ್ಮ ಆಕಾಶವಾಣಿಯಲ್ಲಿ. ಹೌದಾ? ಹಾ, ಸುಬ್ರಹ್ಮಣ್ಯ ಸರ್ ಅವ್ರ ಪೀರಿಯಡ್ ಅಲ್ಲಿ ಮಾತಾಡಿದೀವಿ ಸರ್. ನಮ್ ಜೊತೆಗೂ ಮಾತಾಡ್ರಂತ ತಗೊಳ್ಳಿ. ಹೌದು, ತಾವು ಏನು ವಿಶೇಷವಾಗಿ ಕೆಲಸ ಮಾಡ್ತೀರಿ ಹೇಳಿ ತಾಯಿ. ವಿಶೇಷವಾಗಿ ನಾವು ಒಂದು 25 ಎಕರೆ ಜಮೀನು ಇದೆ ಸರ್, ಕಾಫಿ ಎಸ್ಟೇಟ್ ಇದೆ. ಅದರಲ್ಲಿ ಅಡಿಕೆ ಮತ್ತೆ ಸಮ್ಮಿಶ್ರ ಬೆಳೆಯಾಗಿ ಒಂದು 2-3 ಎಕರೆ ಅಷ್ಟು ಬೆಳ್ಕೊಂಡಿದೀವಿ. ಏಲಕ್ಕಿ ಇದೆ. ಅಡಿಕೆ, ಏಲಕ್ಕಿ, ಕಾಫಿ ಹಾಗೆ ಸಮ್ಮಿಶ್ರ ಬೆಳೆಯಾಗಿ ಸ್ವಲ್ಪ ಗದ್ದೆಯಲ್ಲಿ ತೋಟ ಮಾಡ್ಕೊಂಡಿದೀವಿ. ಭತ್ತ ಬೆಳಿತೀರಾ? ಹಾ, ಭತ್ತ ಬೆಳಿತೀವಿ ಸರ್. ದನ ಕರುಗಳನ್ನು ಇರ್ಬೇಕೇನೋ ಅಲ್ವಾ? ದನ ಕರುಗಳು ಒಂದು 2 ಹಸುಗಳು ಇದ್ದಾವೆ ಸರ್, ಹಾಲು ತೆರೆಯಕ್ಕೆ. ಹಾಗೆ 2 ಕರುಗಳು ಇದ್ದಾವೆ. ತಮ್ಮ ಸಂಖ್ಯೆನ ಹೇಳ್ಬೋದು ತಾಯಿ? ನಮ್ದು 944-940-9402-87-2287. ಹಸ್ಬೆಂಡ್ ಅವರು ಮಾತಾಡಿದ್ದಾರೆ ಸರ್, ನಾವಿಬ್ರು ಗಂಡ ಹೆಂಡತಿ ಇಬ್ರು ಒಂದು ಪ್ರೋಗ್ರಾಮ್ ಕೊಟ್ಟಿದ್ವಿ. ಒಳ್ಳೇದು ತಾಯಿ. ಸುಬ್ರಹ್ಮಣ್ಯ ಸರ್ ಅವರು ಇರುವಾಗ. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಯಜಮಾನ್ರ ಹೆಸರೇನಂದ್ರಿ? ತಿಮ್ಮಯ್ಯ ಅಂತ ಸರ್. ತಿಮ್ಮಯ್ಯನವರು. ನೋಡಿ, ನೀವು ಆಕಾಶವಾಣಿಯಲ್ಲಿ ಮಾತಾಡಿದ್ರಿ, ಜೊತೆಗೆ ಆಕಾಶವಾಣಿಯನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ಕಾಣ್ತೀರಿ. ಹೌದು ಸರ್, ಒಂದು ಹಾಡು ಕೂಡ ಬರ್ತಿದ್ದೇನೆ ಸರ್, ನಾನು ಬೆಳಗಿನ ಭಕ್ತಿ ಗೀತೆಯಲ್ಲಿ ಬರ್ತಾ ಇದೆ, ಅದು ನಮ್ಮ ಅರೆಭಾಷೆ. ವೆರಿ ಗುಡ್, ಒಳ್ಳೇದು ತಾಯಿ, ಒಳ್ಳೇದು. ಮತ್ತೆ ಮಧ್ಯೆ ಮಧ್ಯೆ ಪ್ರೋಗ್ರಾಮ್ ಕೂಡ ಕೊಟ್ಟಿದ್ದೀನಿ ಸುಮಾರು ಸರ್, ಈಗಿನ ಪೀರಿಯಡ್ ಅಲ್ಲಿ ಮಾತ್ರ ಬಂದಿಲ್ಲ ಸರ್ ಇವಾಗ. ಇಲ್ಲ, ಇಷ್ಟರಲ್ಲಿ ನಿಮ್ ಜೊತೆ ಮಾತಾಡ್ತೀವಿ. ಓಕೆ ಸರ್. ಹೌದೌದು, ಸಂತೋಷ ಆಯ್ತು ನೀವು ಸಂಪರ್ಕ ಮಾಡಿದಕ್ಕೆ. ಪ್ರಶ್ನೆ ತಾಯಿ ತಮಗೆ, ಮೆಣಸಿನಕಾಯಿಯ ತವರು ದೇಶ ಯಾವುದು ಅಂತ ಹೇಳ್ಬೋದಾ? ಯಾವ ದೇಶದಲ್ಲಿ ಮೆಣಸಿನಕಾಯಿ ಹುಟ್ಟಿತು ಆಮೇಲೆ ನಮ್ ದೇಶಕ್ಕೆ ಬಂತು ಅಂತ? ಕರೆಕ್ಟ್ ಆಗಿ ಗೊತ್ತಿಲ್ಲ ಸರ್, ಅಂದಾಜು ಜರ್ಮನಿ, ಜಪಾನ್ ಯಾವ್ದಾದ್ರು ಇರ್ಬೋದು. ಜರ್ಮನಿ, ಜಪಾನ್, ಮತ್ತಿನ್ಯಾವ್ದು ಹೇಳಿ, ಇನ್ನೊಂದ್ 2 ದೇಶಗಳು ಹೇಳಿ ನೋಡೋಣ. ಜರ್ಮನಿ, ಜಪಾನ್ ಅಂತೂ ಅಲ್ಲ, ಟೋಕಿಯೋ ಅಲ್ಲ, ಮೆಕ್ಸಿಕೋ. ಇರ್ಲಿಲ್ಲ, ಏನೇನ್ ಬೇಸರ ಮಾಡ್ಕೊಳ್ಳೋದೇನಿಲ್ಲ, ಎಷ್ಟೋ ವಿಚಾರಗಳು ಎಷ್ಟೋ ಜನಗಳಿಗೆ ಗೊತ್ತಿರೋದಿಲ್ಲ, ನಮ್ಮನ್ನು ಸೇರ್ಕೊಂಡು. ಮೆಕ್ಸಿಕೋ, ಮೆಕ್ಸಿಕೋ, ಮೆಕ್ಸಿಕೋ ಸರ್. ಮೆಕ್ಸಿಕೋ ಅಂತ ಮೆಕ್ಸಿಕೋ ಹೇಳಿದೆ, ನೀವು ತಕ್ಷಣ ಅದನ್ನ ಗಮನಿಸಲಿಲ್ಲ, ಅವ್ರ ತಲೆಗೆ ಅವ್ರ ಕಿವಿಗೆ ಹೋಯ್ತು. ಹೌದು, ಮೆಕ್ಸಿಕೋ ದೇಶದಲ್ಲಿ ಈ ಮೆಣಸಿನಕಾಯಿ ಹುಟ್ಟಿದ್ದು, ಅಲ್ಲಿ ಬೆಳೆದದ್ದು. ಆಮೇಲೆ ಮರ್ತುಬಿಟ್ಟೆ. ಹೌದಾ? ಹೌದು, ಒಳ್ಳೇದು ತಾಯಿ, ಮತ್ತೆ ಮಾತಾಡೋಣ. ಧನ್ಯವಾದ, ಧನ್ಯವಾದ, ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ಮೆಣಸಿನಕಾಯಿಯಲ್ಲಿ ಎಷ್ಟು ಖಾರ ಇರುತ್ತೆ? ಖಾರ ಇಲ್ಲದ ಮೆಣಸಿನಕಾಯಿಯೂ ಇದೆ. ಬ್ಯಾಡಗಿ ಮೆಣಸಿನಕಾಯಿ ಇದೆಯಲ್ಲ, ನೋಡ್ಲಿಕ್ಕೆ ಎಷ್ಟು ಘಾಟು ಬಣ್ಣ, ಆದರೆ ಅದರಲ್ಲಿ ಘಾಟ ಇಲ್ಲ, ಅಷ್ಟು ಖಾರ ಇಲ್ಲ. ಹಾಗೆ ನೇರವಾಗಿ ತಿನ್ಬೋದು, ಒಣಗಿದ್ದಾಗಲಿ ಹಸಿದ್ದಾಗಲಿ. ಅಂದರೆ ಬೈಕ್ ಇರಬೇಕಷ್ಟೇ. ಕೆಲವೊಬ್ರು ಖಾರ ಇಲ್ಲದ ಮೆಣಸಿನಕಾಯಿನೂ ಮುಟ್ಟಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಅದೊಂಥರ ಹೆದರಿಕೆ, ಎಲ್ಲಪ್ಪ ಏನಾದೀತು ಅನ್ನೋ ಒಂಥರ. ಗ್ಯಾಸ್ಟ್ರಿಕ್, ಗ್ಯಾಸ್ಟ್ರಿಕ್ ಅನ್ಕೊಂಡು ಎಷ್ಟೋ ಜನ ಹೆದರಿ ಬಿಡ್ತಾರೆ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ, ಯಾರು ತಾವು ಹೇಳಿ? ಹಲೋ. ಹಾ, ತಮ್ಮ ಹೆಸರು? ದಿನೇಶ್ ಅಂತ. ದಿನೇಶ್ ಅವ್ರು ಎಲ್ಲಿಂದ ಸ್ವಾಮಿ? ಸೋಮರಪೇಟೆಯಿಂದ. ಬಂಡಿಹಳ್ಳಿ ಅಂತ. ಬಂಡಿಹಳ್ಳಿ, ಬಂದಿಹಳ್ಳಿ, ಬಂದಿಹಳ್ಳಿ, ಸೋಮರಪೇಟೆ ತಾಲೂಕು. ಹಾ, ಎಷ್ಟೆಕರೆ ಜಮೀನಿದೆ ದಿನೇಶ್ ಅಣ್ಣ? 5 ಎಕರೆ ಇದೆ. 5 ಎಕರೆಯಲ್ಲಿ ಏನೇನ್ ಬೆಳಿತೀರಿ ಹೇಳಿ? 1 ಎಕರೆಯಲ್ಲಿ ಅಡಿಕೆ. 1 ಎಕರೆಯಲ್ಲಿ ಗದ್ದೆ. 3 ಎಕರೆ ಕಾಫಿ ತೋಟ. ಕಾಫಿ ತೋಟ. ದನ ಕರುಗಳು ಇದಾವ? 2 ಇದಾವೆ. ದನ ಕರುಗಳು ಇರ್ಲೇಬೇಕು ಅಂತಾರ ಅಲ್ವಾ? ಹೌದು ಸರ್. ಹೌದು, ನಿಮ್ಮ ಸಂಖ್ಯೆನೇ ಹೇಳಿ ದಿನೇಶ್ ಅಣ್ಣ. 9480-462-7833. ಸಂತೋಷ, ತಾವು ಬಿಡು ಮಾಡ್ಕೊಂಡು ಸಂಪರ್ಕ ಮಾಡಿದಿರಿ, ನಿಮ್ಮಲ್ಲಿ ಫೋನ್ ಮಾಡ್ಲಿಕ್ಕೆ ತುಂಬಾ ದಿವಸ ಟ್ರೈ ಮಾಡ್ತಾ ಇದ್ದೆ, ಆದ್ರೂ ಫೋನೇ ಸಿಗ್ತಿರಲ್ಲ. ಇಲ್ಲ ನೋಡಿ, ನಿಮ್ಮಂತರಿಗೆಲ್ಲ ನಮ್ಮ ಒಂದ್ ರೀತಿ ಹಿರಿಯರು ಸಹಕರಿಸಿದ್ದಾರೆ. ಹಿರಿಯರಂದ್ರೆ ಯಾವಾಗ್ಲೂ ಸಂಪರ್ಕ ಮಾಡ್ತಿರ್ತಾರಲ್ಲ, ಈಗ ಅವ್ರು ಕೇಳಿ ಸಂತೋಷ ಪಡ್ತಾ ಇರ್ತಾರೆ. ನೀವು ಸಂಪರ್ಕ ಮಾಡ್ಲಿಕ್ಕೆ ಅವಕಾಶ ಆಯ್ತು. ಹೌದು, ಬಹಳ ಸಂತೋಷ ಆಯ್ತು. ನೀವು ಬಿಡು ಮಾಡ್ಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದೀರಿ. ಹೌದು, ಏನ್ ಓದಿದಿರಿ ತಾವು ದಿನೇಶ್ ಅಣ್ಣ? ಸರ್ ನಾನು 8ನೇ ಕ್ಲಾಸ್. ಹಾ ಹಾ, ಆದ್ರೂ ಕೃಷಿಯಲ್ಲಿ ಡಿಗ್ರಿ ಮಾಡ್ಕೊಂಡಿದಿರಿ ಒಂದ್ ರೀತಿಯಲ್ಲಿ ಅಲ್ವಾ? ಅನುಭವ ನಿಮ್ಮಲ್ಲಿ ಬರುತ್ತಲ್ಲ, ಕೋಟಿ ವಿದ್ಯೆ ಅಲ್ವಾ? ಅದೇ ಅದೇ ಅದೇ, ಎಷ್ಟೋ ಜನ. ಹೌದೌದು, ಎಷ್ಟೋ ಜನ ಎಷ್ಟೇ ಓದಿದ್ರು ಕೃಷಿ ಮಾಡಕ್ ಆಗಲ್ಲ. ಹೌದು, ಎಕ್ಸ್ಪೀರಿಯನ್ಸ್ ಜೊತೆಗೆ ಆಸಕ್ತಿ. ಆದಾಯ ಮೂಲಗಳು ಚೆನ್ನಾಗಿದ್ರೆ ಮಲ್ಟಿ ಕ್ರಾಪ್ ಮಾಡಿದ್ರೆ ಅಲ್ವಾ? ಹೌದು, ನಿಜ ನಿಜ. ಆಗ್ಲಿ, ಮಾತಾಡೋಣ. ನಮ್ಮಲ್ಲಿ ಕಾಫಿ 3 ಎಕರೆ ಕಿತ್ಲಿ ಇದೆ. ಓಹೋ, ಕಿತ್ಲೆ ಇದೆಯಾ? ಹಾ, ಕಿತ್ಲಿ, ಮೊಗಿಲಿಕಾಯಿ. ಓಹೋ ಹೋ, ಸರಿನೇ. ಈಗ ಬಟಾಟೆ ಕನ್ವರ್ಟ್ ಆಗ್ತಾ ಇದ್ರೆ. ಓಹೋ ಹೋ, ಫೈನ್, ಮಾತಾಡೋಣ. ನಿಮಗೆ ಒಂದು ಪ್ರಶ್ನೆ ದಿನೇಶ್ ಅಣ್ಣ. ಒಂದು ಪ್ರಶ್ನೆ ತಮಗೆ. ಯಾವ ರೂಪದಲ್ಲಿ ರಂಜಕ ಗೊಬ್ಬರವು ಮಲೆನಾಡಿನ ಕಾಫಿ ತೋಟಗಳಿಗೆ ಒಳ್ಳೆಯದು ಅನ್ಕೊಂಡು ಹೇಳ್ಬೋದಾ? ಯಾವ ರೂಪದಲ್ಲಿ ರಂಜಕ ಗೊಬ್ಬರವನ್ನ ಮಲೆನಾಡಿನ ಕಾಫಿ ತೋಟಗಳಿಗೆ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತೀರಾ? ರಂಜಕ ಗೊಬ್ಬರ ಯಾವ್ದು ಹಾಕ್ತೀರಿ ನೀವು? ಅಲ್ಲ, ಎನ್ ಪಿ ಕೆ ದಲ್ಲಿ ಈಗ ಎನ್ ಅಂದ್ರೆ ಸಾರಜನಕ, ಪಿ ಅಂದ್ರೆ ರಂಜಕ, ಕೆ ಅಂದ್ರೆ ಪೊಟ್ಯಾಶ್. ಈ ರಂಜಕವನ್ನ ಯಾವ ರೂಪದಲ್ಲಿ ಹಾಕ್ತೀರಿ? ಅಲ್ಲ, ಅದರ ಹೆಸರೇನು? ಡಿಎಪಿ ಅಂದ್ರೆ ಡಿಎಪಿಯಲ್ಲೇ ರಂಜಕ ಇರುತ್ತೆ ಅಂತ ಅನ್ಕೊಂಡು ಹಾಕ್ಬಿಡ್ತೀರಿ. ಆದ್ರೆ ಮಲೆನಾಡಿನ ಈ ಪ್ರದೇಶಕ್ಕೆ ಇನ್ನೊಂದು ರೂಪದ ರಂಜಕ ಗೊಬ್ಬರ ಒಳ್ಳೇದು, ಅದು ನೀರಿನೊಂದಿಗೆ ಅಷ್ಟು ಬೇಗ ಕರಗಿ ಗೊಬ್ಬರ ಏನು ಹರಿದು ಹೋಗುದಿಲ್ಲ ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಅದನ್ನ ಹೇಳ್ಬೋದಾ ನೀವು ಅಂತ ಅನ್ಕೊಂಡು ಕೇಳ್ತಾ ಇದ್ದೆ. ಅಲ್ವಾ, ನೋಡೋಣ. ಮುಂದೆ ಅವರು ಮಾತಾಡ್ತಾರಲ್ಲ, ಮಾತಾಡ್ತಾ ಉತ್ತರ ಸಿಗುತ್ತೆ, ಕಾಯ್ತಾ ಇರಿ. ಧನ್ಯವಾದ. ನಿಮ್ಮಲ್ಲಿ ಇದು ಬರುತ್ತಲ್ಲ ಆಸರು, ಇಲ್ಲ ಅದು ನಿಮ್ಗೆ ಪ್ಲೇ ಸ್ಟೋರ್ಗೆ ಹೋಗಿ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಬಿಟ್ರೆ ಆಯ್ತು. ನ್ಯೂಸ್ ಆನ್ ಇಂಡಿಯಾ ರೇಡಿಯೋ ಡೌನ್ಲೋಡ್ ಇತ್ತು, ಅದು ಒಂದೊಂದ್ ದಿವಸ ಬರಲ್ಲ, ಸಿಗ್ನಲ್ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಆಗುತ್ತೆ ಆಗುತ್ತೆ. ನ್ಯೂಸ್ ಆನ್ ಏರ್, ನ್ಯೂಸ್ ಆನ್ ಏರ್, ಆಲ್ ಇಂಡಿಯಾ ರೇಡಿಯೋ ಅಂತೀನಿರಲ್ಲ ಅದು, ನ್ಯೂಸ್ ಆನ್ ಏರ್. ಹೌದೌದು, ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಹೇಳಿ. ಒಳ್ಳೇದು. ನಮಸ್ಕಾರ, ನಮಸ್ಕಾರ ಕೇಳುಗರೆ. ಇನ್ನು ಒಬ್ರು ನಮ್ಮ ಕೇಳುಗರ ಜೊತೆಗೆ ಮಾತಾಡ್ಬೋದು, ಒಬ್ರನ್ನಿಬ್ರು ಮಾತಾಡ್ಸೋಣ, ನೋಡೋಣ. ಮಾತಾಡಿ, ಸಂಪರ್ಕಕ್ಕೆ ಸಂಖ್ಯೆ ನಿಮಗೆ ಗೊತ್ತಿದೆ, 22 86 61. ಕರೆ ಮುಂದಿಂದು ಯಾರದು? ನಮಸ್ಕಾರ, ಮಾತಾಡಿ, ಯಾರು ಹೇಳಿ, ತಮ್ಮ ಹೆಸರು ಕೇಳ್ತಾ ಇದೆಯಾ? ಇಲ್ಲ, ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. 22 86 61 ಶ್ರೋತೃಗಳೇ, ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಒಬ್ಬರು ಅಥವಾ ಇಬ್ಬರು ಜೊತೆಗೆ ಮಾತಾಡಲಿಕ್ಕೆ ಸಮಯ ಇದೆ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಹಾಗೆ ಅನುಭವಿ ರೈತರು, ಆಸಕ್ತ ರೈತರೊಡನೆ ಸಂವಾದ. ಶ್ರೋತೃಗಳೇ, ಸಂಜೆ ರೈತರಿಗಾಗಿ ಬೇಕಾಗಿರುವ ಕೃಷಿ ಕಾರ್ಯಕ್ರಮಗಳು ಪ್ರಸಾರವಾಗ್ತದವಲ್ಲ, ಉಪಯುಕ್ತವಾದ ಅಂಶಗಳ ಈ ಪ್ರಸಾರವನ್ನು ತಪ್ಪದೇ ಆಲಿಸಿಕೊಂಡ್ರೆ ನಿಮ್ಮ ಬದುಕಿಗೆ ಬೇಕಾದ ಅನೇಕ ಸಂಗತಿಗಳು ಲಭ್ಯ ಆಗ್ತವೆ. ಮರೆಯದೆ ರೈತರಂತೂ ಈ ಕಾರ್ಯಕ್ರಮವನ್ನು ಆಲಿಸ್ಕೊಳ್ಳಿ. ನಿಮ್ಮ ವಿಚಾರಗಳಿದ್ದರೆ ಅದನ್ನು ನಮಗೂ ತಿಳಿಸಿದ್ರೂ ನಾವು ಪ್ರಸಾರಕ್ಕೆ ಅಣಿ ಮಾಡಿಕೊಡ್ತೀವಿ. ಪತ್ರವನ್ನು ಹಾಕ್ಬೋದು, ಈ ರೀತಿಯ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಬೋದು. ಕೆಳಗ್ರೆ, ಕೊಡಗು ಜಿಲ್ಲೆಯಲ್ಲದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ಕೃಷಿಕರು ರೇಡಿಯೋದ ಮೂಲಕ, ಹಾಗೆ ನ್ಯೂಸ್ ಆನ್ ಏರ್ ಆ್ಯಪ್ನ ಮೂಲಕನೂ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ. ಕರೆ ನೋಡೋಣ. ನಮಸ್ಕಾರ, ಮಾತಾಡಿ, ಹೇಳಿ, ತಮ್ಮ ಹೆಸರು ಕೇಳ್ತಾ ಇದೆಯಾ? ನಿಮ್ಮ ಧ್ವನಿ ನಮಗೆ ಕೇಳ್ತಾ ಇಲ್ಲ, ಮಾತಾಡ್ಬೋದಾ? ಹಾ, ನಿಮ್ಮ ಹೆಸರು? ವ್ಯತ್ಯಾಸ ಆಯಿತು. ಕೇಳಿದ್ರೆ 22 86 61 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ನಮಸ್ಕಾರ, ಹೇಳಿ, ಮಾತಾಡಿ. ಹೇಳಿ, ಯಾರು ತಾವು? ಹಲೋ. ಹಾ ಹೇಳಿ, ತಮ್ಮ ಹೆಸರು? ಹಲೋ, ತಮ್ಮ ಹೆಸರು ಹೇಳಿ. ಹೇಳಿ. ಚಿತ್ರಾಳಿಯಿಂದ. ಹಾ, ತಮ್ಮ ಹೆಸರು? ಜಯಕುಮಾರ್, ಪಲ್ಲಂಗುಟ್ಟಿ ಜಯಕುಮಾರ್ ಅಂತ. ಇನ್ನೊಂದ್ಸರಿ ಹೆಸರು? ಜಯಕುಮಾರ್. ಗಾಯಕುಮಾರ? ಜಯಕುಮಾರ್, ಡಿ ಎ. ಓಹೋ, ದಯಕುಮಾರ್. ಚಟ್ಟಳಿಯಿಂದ ಅಲ್ವಾ? ಹೌದು ಸರ್. ಹಾ ಹಾ ಹಾ, ಏನ್ ಮಾಡ್ತೀರಿ ಅಣ್ಣ? ನಾವು ರೈತರು ಸರ್. ಎಷ್ಟೆಕರೆ ತೋಟ ಇದೆ? ಹಾ ಹಾ, ಏನ್ ಬೆಳಿತೀರಿ? ಏಲಕ್ಕಿ, ಕಿತ್ತಳೆ. ಹಾ ಹಾ, ಏಲಕ್ಕಿ ಎಷ್ಟಿದೆ? ಕಿತ್ತಳೆ ಎಷ್ಟಿದೆ? ಕಿತ್ತಳೆ ಕಿತ್ತಳೆ ಕಿತ್ತಳೆ ಸ್ವಲ್ಪ ಜಾಸ್ತಿ ಇತ್ತು, ಇವಾಗ ಕೊಳೆ ರೋಗ ಬಂದೆಲ್ಲ ಹೋಗಿದೆ. ಒಂದ್ 10-30 ಗಿಡ ಇದೆ. ಆಮೇಲೆ ಮತ್ತೆ ಅರಬಿಕಾ ರೋಬಸ್ಟ್ ಇದೆ. ಬಟರ್ ಫ್ರೂಟ್ ಜಾಗದಿಂದ ಹೋಮ್ ಸ್ಟೇ ಮಾಡಿದ್ವಿ ಸರ್. ಹೋಮ್ ಸ್ಟೇ ಈಗ ಕೊರೋನಾ ಆದ್ರಿಂದ ಯಾರು ಬರ್ತಾ ಇಲ್ಲ. ಅರಬಿಕಾ ರೋಬಸ್ಟ್ ಎಷ್ಟು ಎಕರೆ ಇದ್ರಣ್ಣ? ಇಂಟರ್ ಪ್ಲಾಂಟೇಷನ್ ಸರ್, ರೋಬಸ್ಟ್ ಒಂದು 10 ಎಕರೆ, ಸ್ವಲ್ಪ ಅರಬಿಕಾ ಇದೆ. ಇಂಟರ್ ಪ್ಲಾಂಟೇಷನ್ ಮಾಡಿದ್ವಿ. ದನ ಕರುಗಳು ಇಟ್ಕೊಂಡಿದ್ರ? 2 ಹಸ, 2 ಕರ, 1 ಹೋರಿ ಇದೆ ಸರ್. ಗದ್ದೆನೂ ಮಾಡ್ತೀರಾ? ಗದ್ದೆ ಸ್ವಲ್ಪ ಮಾಡ್ತೀವಿ ಸರ್. ರೇಡಿಯೋ ಎಷ್ಟು ವರ್ಷದಿಂದ ಕೇಳ್ತಿದ್ರಿ ಸ್ವಾಮಿ? ರೇಡಿಯೋ ಸುಮಾರು ನಾವು ಒಂದು 8-9 ದಿನ ಕೇಳ್ತಾ ಇದೀವಿ. ಓಹೋ, ನೋಡಿ, ಅಷ್ಟು ಆಸಕ್ತಿಯಿಂದ ಆಲಿಸ್ತಾ ಇದೀರಿ ಅಲ್ವಾ? ದಯಕುಮಾರ್ ಅವರೇ, ಪ್ರಶ್ನೆ ತಮಗೆ. ಈ ಮಲೆನಾಡಿನ ಮಣ್ಣುಗಳಿಗೆ ಯಾವ ರೂಪದ ರಂಜಕ ಗೊಬ್ಬರ ಕೊಟ್ರೆ ಒಳ್ಳೇದು ಅಂತ ಹೇಳ್ತೀರಿ? ನಾವು ರಾಕ್ ಫಾಸ್ಫೇಟ್ ಹಾಕ್ತೀವಿ ಸರ್. ಸರಿಯಾಗಿ ಹೇಳಿದ್ರೆ, ಅದೇ ಗೊಬ್ಬರನ ಹಾಕ್ಬೇಕು. ರಾಕ್ ಫಾಸ್ಫೇಟ್ ನೋಡಿ, ನಿಧಾನಕ್ಕೆ ಕರಗುತ್ತೆ, ಆದ್ರೆ ಅತಿ ಮಳೆಗೆ ಕರಗಿ ನಷ್ಟ ಆಗಿ ಹೋಗುದಿಲ್ಲ. ಅತಿ ಮಳೆಗೆ ಹರಿದ್ಕೊಂಡು ಬೇಗ ಬೇಗ ಹೋಗುದಿಲ್ಲ. ಶಿಲಾರಂಜಕ ಅಥವಾ ರಾಕ್ ಫಾಸ್ಫೇಟ್. ಹೌದೌದು, ಸರಿಯಾಗಿ ಹೇಳಿದ್ರಿ ಉತ್ತರ. ಒಳ್ಳೇದಾಗ್ಲಿ ದಯಕುಮಾರಣ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಬಹಳಷ್ಟು ಜನ ನೀವು ಬಿಡು ಮಾಡಿಕೊಂಡು ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಸಂಪರ್ಕ ಮಾಡಿದಿರಿ. ಹಾಗೆ ಈ ಜಿಲ್ಲೆಯ ಹೊರ ಜಿಲ್ಲೆಯ ಕೃಷಿಕರು, ಸಾರ್ವಜನಿಕರು ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀವಿ. ನಮಸ್ಕಾರಗಳು. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕಾರ್ಯಕ್ರಮ ಕೃಷಿ ಸಿರಿ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಡಾ ವಿಜಯ್ ಅಂಗಡಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕಾಫಿ ಕನ್ನಡಿ ಮಾಲಿಕೆಯಲ್ಲಿ ಸೋಮರ್ಪೇಟೆ ತಾಲೂಕು ಅಂದಗೋವೆಯ ಕೆಚೀರ ಎಂ ದೇವಯ್ಯ ಅವರೊಡನೆ ಸಂವಾದವನ್ನು ಕೇಳಲಿದ್ದೀರಿ. ರೈತ ಬಾಂಧವರೇ, ಇಲ್ಲಿಗೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಮುಕ್ತಾಯವಾಯಿತು. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800025866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. बरसात के मौसम में लैंडस्लाइड जरूर होता है क्या? पहाड़ों पर मिट्टी की मजबूत पकड़ नहीं होने से ही ना बारिश में लैंडस्लाइड का खतरा बढ़ता है. तो इसमें गलती किसकी है काका? हमारी. हमारी गलती? कैसे? जैसे पेड़ ना लगाना और पेड़ों की कटाई, गलत खेती करना, लापरवाही से कूड़ा करकट फेंक देना जिससे पानी की निकासी का रुक जाना. ऐसी गलतियाँ कभी नहीं करो और लैंडस्लाइड से बचो. बिल्कुल आपके हित में तत्पर NDMA नेशनल डिजास्टर मैनेजमेंट अथॉरिटी द्वारा जनहित में जारी. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕೇಳುಗರೆ, ಇಂದು ರಾತ್ರಿ 7:50 ಅರೆಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ಜುಲೈ 31ರಂದು ಸುಳ್ಯದಲ್ಲಿ ಅನಾವರಣಗೊಂಡ ಚಿತ್ರಕಲಾವಿದ ಹಾಗೂ ರಂಗ ನಿರ್ದೇಶಕ ಮೋಹನ ಸೋನಾ ಅವರ ಸಾಕ್ಷ್ಯಚಿತ್ರ ಕುರಿತು ಶ್ರೀ ನಾಗೇಶ್ ಕುಂದಲ್ಪಾಡಿ ಅವರ ಪ್ರತಿಕ್ರಿಯೆಯನ್ನು ಕೇಳಲಿದ್ದೀರಿ. ಕೇಳಿ ಇಂದು ಸಂಜೆ 7:50 ಅರೆಭಾಷೆ ಐಸಿರಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ಮುತ್ತರ್ಮುಡಿ ಗ್ರಾಮದ ಪಾರೆಮಜ್ಲು ನಾಣಯ್ಯ ನಾಣು ಅವರು ಇಂದು ನಿಧನರಾದರು. 90 ವರ್ಷ ಪ್ರಾಯದ ಪಾರೆಮಜ್ಲು ನಾಣಯ್ಯ ನಾಣು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಅಂಬಲ ಪಾರೆಮಜ್ಲು ಐನುಮನೆಯಲ್ಲಿ ನಡೆಯಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ CIT ಪೊನ್ನಂಪೇಟೆ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ PU ಕಾಲೇಜ್ ಪೊನ್ನಂಪೇಟೆ. ವಿಶಾಲ ಪರಿಸರ, ನುರಿತ ಉಪನ್ಯಾಸಕರು, ಸುಸಜ್ಜಿತ ಲ್ಯಾಬ್, ಪ್ರತ್ಯೇಕ ಹಾಸ್ಟೆಲ್. ವಿವರಗಳಿಗಾಗಿ ಮೊಬೈಲ್ 9611555457. ನಾಡರ ಮಹಾಜನಕ್ಕೆಲ್ಲರಿಗೂ ಕಕ್ಕಡ ಪದ್ನಟ್ಟು ನಮ್ಮಿನ ಶುಭಾಶಯ ಬಂದು ಸುದ್ದಿ ಸಮಾಚಾರ ಓದಿನಳು ಚಟ್ಟಂಗಡ ರವಿಸುಭಯ. കേരള രാജ്യത്ത് കോവിഡ് 19 കാല ദിനത്തഞ്ച് ദിനക്ക് അതിയായിട്ടുള്ളതുകൊണ്ട് ശാസക KG ബോബയെ ഇന്ന് കുട്ട ചെക്ക് പോസ്റ്റ് പോയിട്ട് പരിശീലനം മാറ്റി. ചെക്ക് പോസ്റ്റിൽ സേവ മാറ്റിനുള്ള സിബന്ധിയുടെ കഴിഞ്ഞ മഹിതി പടന്നാണ് തക്കപ്പറന്നായെങ്ക എക്കാലു കേരളത്തിഞ്ച കുട്ട ചെക്ക് പോസ്റ്റ് ദാട്ടിത്ത് 40-50 വാഹന കൊടുക്കു ബന്ധനുണ്ട്. RT-PCR പരീക്ഷ മാടിത്ത് 72 ഗണ്ടരുള്ളത് കോവിഡ് നെഗറ്റീവ് വരതി ബന്ധയെങ്കക്ക് മാത്രം ചെക്ക് പോസ്റ്റ് ദാട്ടോക്ക് അവകാശം മാടിനുണ്ട്. ಜಿಲ್ಲೆರ ಹದ್ದು ಕುಟ್ಟ ಗ್ರಾಮತ್ರ ಸುತ್ತಮುತ್ತ ತೋಟಪಣಿಕ ಕೇರಳತಿಂಜ ಪಣಿಕಾರ ನಡೆದಣ್ಣು ಬಪ್ಪ ಅಂತ ಮಾಹಿತಿ ಉಂಟು. ಅಂತ ಪಣಿಕಾರಕ್ಕೆ ತೋಟಕಾರಡಲ್ಲೇ ಇಂಜೆಂಡ್ ಪಣಿಕೈಗೂ ವಸತಿ ವ್ಯವಸ್ಥೆ ಮಾಡೋಣ ಕಾಂಡು. ಇದಕ್ಕೆ ಸಂಬಂಧಪಟ್ಟನಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದ ಕಾರ್ಯಪಡೆ ಸಮಿತಿ ಸಭೆ ನಡೆತೊಂಡು ಕೂಲಿ ಪಣಿಕಾರ ಎಕ್ಕಲು ಕೇರಳಕ್ಕೂ ಕೊಡಗುಕ್ಕೂ ಓಡಿ ಕಳಿಪನ ತಡ್ಕೊಂಡು ಇದನ್ನುಂಡು ಕೋವಿಡ್ 19 ಪಬ್ಬವನ್ನು ತಡ್ಕೋಲು ಊರುಕಾರ ಇದಕ್ಕೆ ಸಹಕಾರ ತರಣು ನೆನಚಿ ಜನ ತಂಗಳೇ ಕೋವಿಡ್ ನಿಯಮಕೊತ್ತನಕ್ಕೆ ವ್ಯವಹಾರ ಮಾಡೊಂಡು ಕೇರಳ ಪಿಂಜ ಮಹಾರಾಷ್ಟ್ರ ರಾಜ್ಯದ ಕೋವಿಡ್ 19 ಅಲೆ ಕಂಡು ಬಂದನುಂಡು. ರಾಜ್ಯದ ಕೂಡನಕ್ಕೆ ಕೊಡಗರ ಕುಟ್ಟ ಮಾಕುಟ್ಟ ಕರಿಕೆ ಸಂಪಾಜ ಚೆಕ್ ಪೋಸ್ಟ್ ವಾಸಕನ ತಪಾಸಣೆ ಮಾಡಿತು ಕೊಡಗರ ಒಳಕ್ಕೆ ಬಿಡೋಕಯ್ಯಂದು ಅಯ್ಯಂಗ ಸೂಚನೆ ಕೊಡ್ತೈತು. ಈ ನೇರತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಚೋಡುಮಾಡ ಸರಿನ್ ಸುಬ್ಬಯ್ಯ, ಕುಟ್ಟ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ದಿವ್ಯ, ಫೆಡರೇಷನ್ ನಿರ್ದೇಶಕ ಮಲ್ಲಣ್ಣ ಮಧುದೇವಯ್ಯ ಕೂಡನಕ್ಕೆ ಮುಖ್ಯಪಟ್ಟು ಹಾಜರಿಂಜಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಆದ ನೆಲೆ ಇದೇ ತಾರೀಖು 10 ಚೊವ್ವಾಚೆ ಮಡಿಕೇರಿಯಲ್ಲಿ ಭಾರತೀಯ ವಿದ್ಯಾಭವನ ಕೊಡಗು ವಿದ್ಯಾಲಯದ ಕಕ್ಕಡ ತೀನಿ ನಮ್ಮೆ ಕಾರ್ಯಕ್ರಮ ನಡಪ.